ಒಬ್ಬ ಅತ್ಯುತ್ತಮ ಕಲಾವಿದ ಹನುಮಂತಪ್ಪ ಅಜ್ಜ. ಇವತ್ತು ಅವರ ಕೃಷಿ ಅನುಭವಗಳ ಜೊತೆಗೆ ಅವರ ಬಯಲಾಟದ ಹವ್ಯಾಸದ ಬಗ್ಗೆ ಎಲ್ಲದರ ಬಗ್ಗೆನೂ ಅವರದೇ ಮಾತುಗಳಲ್ಲಿ ಅವರ ಅನುಭವಗಳನ್ನು ಕೇಳೋಣ. ಹನುಮಂತಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಏನ್ರಿ, ಇವಾಗ ಸುಮಾರು ನಿಮಗೆ 85 ವರ್ಷ ವಯಸ್ಸು, ಎಷ್ಟು ಎಕರೆ ಜಮೀನದ, ಹೆಂಗೆ ನೀವು ಜೀವನ ಮಾಡ್ಕೋತ ಬಂದ್ರಿ? ಹಂಗೆ ಮತ್ತೆ ಅದ್ರಾಗ ಜೀವನ ಮಾಡೋದು, ಮತ್ತೆ ದುಡ್ರು ಒಬ್ಬರು ಆದರೂ ಅವರು ಹಂಗೆ ಮಾಡ್ಕೊಂತ ಹೋಗ್ತಾರ, ಹಂಗೆ ಮಾಡ್ಕೊಂತ ಬಂದಿವ್ರಿ. ಮತ್ತೆ ಏನು ಮಾಡೋಣ, ಎಷ್ಟು ಎಕರೆ ಜಮೀನು ಅದ? ಈಗ 7 ಸರ, 4 ಎಕರೆ ಇದೆ ನಮ್ಮ ಮಿಷನ್ಲಿ. 4 ಎಕರೆ ಜಮೀನು ಅದ. ನೀರಾವರಿ ಅದ? ನೀರಾವರಿ ಬೋರ್ ಹಾಕಿವ್ರಿ, ನೀರು ಚಾಲಾಗೈತಿ. ಸ್ವಲ್ಪ ನೀರು ಕಡಿಗೆ ಗದ್ದೆ ತ್ರಾಸತ್ತು, ಬೋರ್ ಹಾಕಿದ್ದೀವಿ. ಏನೇನು ಬೆಳಿತೀರಿ? ಅದ ಇದು ಮೆಕ್ಕೆಜೋಳ, ಮೊದಲೇನಲ್ಲ ವರ್ಬಿಂಪ ಉಳ್ಳಿ ನವಣಿ ಮೆಕ್ಕೆಜೋಳ ಬಿಡ್ತಿದ್ವಿ. ಈ ವರ್ಷ 1000 ನೆಲ್ಲು ಬಿತ್ತೀವಿ. ಸೋನ ಮಸೂರಿ ಬಿತ್ತೀವಿ. ಈಗ ನೀವೇ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಿರೋ ಅಥವಾ ನಿಮ್ಮ ನೋಡ್ಕೊಂಡು ಹೋಗ್ತಾರೆ? ನಮ್ಮ ಹುಡುಗರು, ನಮ್ಮ ಮೊಮ್ಮಕ್ಕಳು ಹೇಳಿದ್ರು ಏನ್ರಿ, ಅವರ ಹೋಗಾರ ಏನ ಸುಮ್ಮನೆ ಓದ್ಜನ ನಿಂತ ನೋಡಿದ್ದೇನೆ ಬಂದ್ಯಾನ. ಅಷ್ಟೇ ಬಗ್ಗೆ ಕೆಲಸ ಮಾಡೋದಾಗದಲ್ರಿ, ಬಗ್ಗೆ ಎದ್ದಾಡೋದೇ ಕಷ್ಟ ನಮಗೆ. ಏನಪ್ಪ ಸುಮ್ಮನೆ ನಿಂತ್ಕೊಂಡು ಬೈದಾಗ ನೋಡಿದ್ದೇನೆ ಬಂದ್ಯಾನ್ರಿ ಅಷ್ಟೇ. ಈಗ ನಿಮಗೆ 85 ವರ್ಷ ವಯಸ್ಸು, ಆದರೂ ನೀವು ಅವಾಗ ನಿಮ್ಮ ಸಣ್ಣಂದಿರ್ತ ನೀವು ರೈತಾಪಿ ಮಾಡ್ಕೋತ ಬಂದಿರಿ? ಹೌದು. ನಾವು ಕಬ್ಬು ಕಡ್ದೀವಿ ಏನ್ರಿ, ಗದ್ದೆ ಕೊಯ್ದೀವಿ, ಚಳಿಗೆ ತಾನು ಹಚ್ಚಕಟ್ಟು ಹಾಕೀವಿ, ಗುಡ್ದಕ್ಕೆ ಹೋಗಿ ಕಟ್ಟಿ ಕಡ್ಕೊಂಬಂದೀವಿ, ರಾತ್ರಿ ಕಬ್ಬು ಕಡ್ಕೊಂಬಂದು ನಿಂದಿರಿಸಿ ಬೆಳತಕ್ಕಂಡು ಹೋಗಿ ಸಕ್ಕರೆಜಿನಿ ಕಬ್ಬು ಕಡಿವಿ, ಮತ್ತೆ ಮುಂಜಾನೆ ಸಿಗ್ಗೆದ್ದು ಗಳೆ ಹೊಡೆಕ್ಕೆ ಹೋಗಿವಿ, ಮಸ್ತ್ ಕೆಲಸ ಮಾಡಿವಿ ನಾವು. ನಾವು ಅವಾಗಿನ ಕೃಷಿ ಕಾರ್ಯಕ್ಕೂ ಮತ್ತು ಈಗಿನ ಕೃಷಿ ಕಾರ್ಯಕ್ಕೂ ಏನಾದರೂ ವ್ಯತ್ಯಾಸ ಹೇಳ್ತೀರೇನು? ಈಗ ಭಾಳ ಸುಲಭ ರೀ, ತಮಾನ ಬರೀ ಮಿಷಿನಾಗ ಕೆಲಸ ಮಾಡಿಬಿಡ್ತಾರೆ, ಪಟ್ಲ ಹೊಡೆದು ಬಿಡ್ತಾರೆ, ಪುಡಿ ಪುಡಿ ಪುಡಿ ಆಗಿಬಿಡ್ತೈತೆ, ಏನು ದಾವತಿಲ್ಲ. ಅವಾಗೆಲ್ಲರಿ ಒಂದಿಷ್ಟು ಮಡಿಕೆ ಮಾಡಿದ್ರು, ಇಷ್ಟು ದಶಣ ಬಿದ್ದರೆ ಎಡಗೈದು ಕಿತ್ತಿ ಇದು ಹೊರತು ಬಂದು ಹೋಗೋದು, ಕಡಿಮೆ ಹಾಕಿ ಮಳೆಗೆ ತಿರುಗಿ ಭಾಳ ತಗೋ ಆಗಿನ ಕೆಲಸ. ಈಗ ಭಾಳ ಸುಲಭ, ಗಳೆ ಹೊಡೆದು ಮಹೇಶ್ ಅದ್ಯಾವ್ದು ರೂಟ್ ಹೊಡಿಸ್ಬಿಟ್ರೆ ಪುಡಿ ಪುಡಿ ಪುಡಿ ನೆಲ, ಅಂತೆಲ್ಲರು ಮಡಿಕೆ ಹೊಡೆದ್ಬಿಟ್ರೆ ಪುಡಿ ಪುಡಿ ಪುಡಿ, ಈಗ ಎತ್ತುಗಳು ಸುದ್ದಿನೇ ಇಲ್ಲರಿ, ಏನಲ್ಲ ಒಂದು ಮೋದಂದು ಬಿಟ್ಕೊಂಬಿಡ್ತಾರೆ ನೋಡಿ, ಬರೀ ಮಿಷಿನಾಗ ಭಾಳ ಬೆಸ್ಟ್ ಇದು. ಅಂದರೆ ಈಗ ಮುಂಚಿನ ದಿನಕ್ಕೆ ಹೋಲಿಕೆ ಮಾಡಿದರೆ ಈಗ ಕೃಷಿ ಕಾರ್ಯ ಮಾಡೋದು ಭಾಳ ಸುಲಭ ಅಂತೀರಿ ನೀವು? ಹೌದು ಹೌದು, ಈಗ ಭಾಳ ಸುಲಭ. ಆದರೆ ದನಕರುಗಳಿಲ್ಲದ ಕೃಷಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಅದನ್ನು? ದನಕರ ಏನ್ರಿ, ಈಗ ಅದಕ್ಕೇನಲ್ಲ, ದನಕರ ಅಂದರೆ ಏನು ಸಾಲಿಗೆ ಎಡೆರ್ಗಕ್ಕ ಗಿಡ್ಮಟ ಕೊಬ್ಬಾದ ಬೋದು ಹೊಡೆಯಕ್ಕೆ ಅಷ್ಟೇ ಬೇಕು ಎತ್ತುಗಳು. ಈಗ ಉಳಿಕ್ಯಾದೆಲ್ಲ ಮುರಿ ಅದು ಎಂಡಿಗದ್ದಾಗ ಎಲ್ಲ ಅದ ಮಾಡಿಬಿಡ್ತೈತೆ ಕೆಲಸ, ಮಿಷಿನೇ ಮಾಡಿಬಿಡ್ತೈತೆ, ಮನುಷ್ಯರ ಬೇಕಾಗಿಲ್ಲ, ಮಿಷಿನೇ ಎಲ್ಲ ಸಾಫ್ ಮಾಡಿಬಿಡ್ತೈತೆ, ಪ್ಲಾಟ್ ಮಾಡಿ ಎಲ್ಲ ಇದು ಮಾಡಿಬಿಡ್ತೈತೆ. ಈಗ ಏನೋ ಹೊಲ ಬಿತ್ತಿದ್ರೆ ಎಡೆರ್ಗಕ್ಕ ಅಂದ್ರೆ ಎತ್ತುಗಳು ಅಷ್ಟೇ, ಹಿಂಗೆ ಗಿಡ್ಮಟ ಪೈರಾದಾಗ ಹಿಂಗೆ ಸರಿಯಾಗಿ ನೋಡ್ಕೊ ಎಡೆರಿತ್ತಂದು ಹೋಗ. ಈಗ ಒಬ್ಬ ರೈತನ ಮನೆಯೊಳಗೆ ದನಕರುಗಳು ಇದ್ರೆ ಎಷ್ಟು ಉಪಯೋಗ ಆಗ್ತಾವ ಅಂತೀರಿ ನೀವು? ಈಗ ಹಂಗಂದ್ರೆ ಅದು ಮಿಷಿನರಿಗಳು ಬಂದ್ಕ ದನಕರ ಭಾಳ ಇಲ್ಲ, ಇಲ್ಲ ತೆಗೆದುಬಿಟ್ಟಾರ, ಏನಾಗ ಎರಡು ಎತ್ತಿದ್ರೆ ಒಂದು ಎರಡು ಆಕಳ ಆಲ ಪಾಲ ಕೊಡಕ್ಕೆ ಅಷ್ಟೇ ಬರ್ತಾ, ಈ ಕೆಲ ಮಂದಿ ಎತ್ತುಗಳು ತೆಗೆದುಬಿಟ್ಟಾರೆ, ಬರೀ ಮಿಷಿನಲ್ಲೇ ಕೆಲಸ ಮಾಡಿಸ್ಬಿಡ್ತಾರೆ. ಮತ್ತು ಗೊಬ್ಬರಕ್ಕೆ ಏನು ಮಾಡ್ತಾರೆ ಅವರು? ಗೊಬ್ಬರ ಏನ ಎಲ್ಲ ಇಟ್ಕೊಂಡು ಕಂಬ್ತಾರೆ, ಇದನ್ನ ಜಾಸ್ತಿ ಉಪಯೋಗಿಸ್ರಿ, ಉಪ್ಪು ಹಿಂಡಿ ಇಂಥದ್ದ ಜಾಸ್ತಿ ಹಾಕ್ಬಿಡ್ತಾರೆ, ಇಂಥದ್ದು ಉಪ್ಪು ಹಿಂಡಿ ಹಾಕ್ತಾರ್ರಿ, ಎಡವಳಿ ಗೊಬ್ಬರ ಮಾಡೋರು ಕಮ್ಮಿ. ಆದರೆ ನೀವು ಏನು ಕೃಷಿ ಕಾರ್ಯ ಮಾಡ್ತಿದ್ರಲ್ಲ ಒಂದು 60-70 ವರ್ಷದ ಹಿಂದೆ, ಅವಾಗ ಗೊಬ್ಬರಕ್ಕೆ ಏನು ಮಾಡ್ತಿದ್ರು? ಅವಾಗಂದ್ರೆ ಗೊಬ್ಬರ ಹಾಕ್ತಿದ್ವಿ, ಆದರೆ ಸೆಣಬಾಕ್ತಿದ್ವಿ, ಸೆಣಬು ಇಷ್ಟು ಮಟ್ಟ ಸೆಣಬಾದ್ಮೇಲೆ ಅದನ್ನ ಕೆಡಿಸಿ ನೆಲದಾಗ ತುಳಿದು ಗದ್ದೆ ಮಾಡಿ ಸಸಿ ಹಚ್ಚಿದ್ರೆ ಒಂದು ಫಲ ಗದ್ದೆಗೆ, ಆಮೇಲೆ ಇನ್ನೊಂದು ಫಲ ಮಡಿಸಿ ಕಬ್ಬು ತುಳಿದ್ರೆ ಅದೇ ಸಚಿನ ಮೇಲೆ ಕಬ್ಬು ಬೆಳಿತೀವಿ. ಸೆಣಬು ಈಗಾದ್ರೆ ಹಾಕ್ತಾರ್ರಿ, ಸೆಣಬು ಕಮ್ಮಿ ಸ್ವಲ್ಪ. ನೀವು ನೋಡ್ದಂಗೆ ಅವಾಗಿನ ನೆಲಕ್ಕೂ ಮತ್ತು ಈಗಿನ ನಿಮಗೆ ಏನು ಜಮೀನು ಅದಲ್ಲ ಅದರ ನೆಲ, ಆ ಭೂಮಿ, ಆ ಮಣ್ಣು ಹೆಂಗೆ ಬದಲಾವಣೆ ಆಗ್ಯದ ಮತ್ತು ಹೆಂಗೆ ಅನಿಸ್ತದ ನಿಮ್ಗೆ? ಅವಾಗ ಚಲೋ ಇತ್ತು, ಏನು ಈಗ ಚಲೋ ಅದನ್ನು? ಮೊದ್ಲಂದ್ರೆ ಭೂಮಿ ತಾಯಿ ಆರೋಗ್ಯ ಬರ್ತದೆ, ಒಂದು 6 ತಿಂಗಳು ಭೂಮಿ ಬೀಳ್ಬಿಡ್ತಿದ್ರು, ನೆಲ ತಕ್ಕಂದು 3-4 ತಿಂಗಳು ಬೀಳ್ಬಿಟ್ಟು ಆಮೇಲೆ ಭೂಮಿ ತಾಯಿ ಬೇಸ್ ಒಣಗಿ ಪೈರು ಮಾಡಿದರೆ ಒಳ್ಳೆ ರೋಕು. ಈಗೆಲ್ರಿ ಅದು ಕೆಲಸ ಆಗತ್ತಲ್ಲ, ಹಿಂದಂಗೆ ತಿರ್ಬಿಡೋದು ಮತ್ತೆ ಒಂದು ಬಿಟ್ಬಿಡೋದು. ಭೂಮಿ ತಾಯಿ ಉಸಿರಿಲ್ಲ ಈಗ, ಮತ್ತೆ ಇದೇನಲ್ಲ ಅದ ಏರಿಯಾ ಕಾಂಪ್ಲೆಕ್ಸು ಇಂಥದ್ದಾಕದ ಬೆಳ್ಕೊಂಬಿಡೋದು. ಮತ್ತು ಭಾಳ ಮಂದಿ ಹೇಳ್ತಾರಲ್ಲ, ಇದು ಈಗೇನು ಗೊಬ್ಬರ ಕೊಂಡ್ಕೊಂಡು ತಗೊಂಡು ಬಂದು ಭೂಮಿಗೆ ಸುರಿತಾರಲ್ಲ, ಅದರಿಂದ ಭೂಮಿ ಫಲವತ್ತತೆ ಎಲ್ಲ ಹಾಳಾಗಿ ಹೋಗ್ಯದ, ಮುಂದಿನ ದಿನಮಾನದೊಳಗೆ ಯಾವ ಬೆಳೆನೂ ಬರುವುದಿಲ್ಲ ಅಂಥೇಳಿ ಭಾಳಷ್ಟು ಮಂದಿ ತಿಳಿದವ್ರು ಹೇಳ್ತಾರೆ. ಇದು ನಿಮ್ಗೆ ಖರೆ ಅನ್ನಿಸ್ತದನೋ ಹೆಂಗೆ? ಇನ್ನು ಅದು ಇನ್ನೊಂದು ಪರೀಕ್ಷೆ ಮಾಡಿಲ್ರಿ, ಆದರೆ ಭೂಮಿ ತಾಯಿ ತಗ ಈಗ ಪಿಂಡ ಇಲ್ಲ ಭೂಮಮ್ಮ, 4-5 ತಿಂಗಳನ್ನು ಬೀಳ್ಬಿಡ್ಬೇಕು ಭೂಮಿ, ಬೇಸ್ ಬಿಸಿಲು ತಿಂದ್ರೆ ಬೇಸು ಆಮೇಲೆ ಫಲ ಬಿತ್ತು ನೋಡು ಒಳ್ಳೆ ರೋಕು. ಈಗೇನಲ್ಲ ಮುಂಚೆ ಫಲ ಆಗತ್ತಾರ ಮತ್ತೆ ಹಿಂದೆ ಮಲ್ಕೊಡೋದು ಮತ್ತೆ ಹಿಂದಿಟ್ಬಿಡು. ಭೂಮಿ ತಾಯಿಗೆ ವಿಶ್ರಾಂತಿ ಇಲ್ಲ, ಅದ್ರಾಗ ಮತ್ತೆ ರೋಗ ರುಕ್ರಿ ಬರೋದಕ್ಕೆ ಎಣ್ಣೆ ಪಣ್ಣಿ ಹೊಡೆಯೋದು ಎಲ್ಲ ಇದು ಮಾಡೋದು ಹಿಂಗೆ ಮಾಡಿ ಆದರೆ ಸ್ವಲ್ಪ ಹೇಳ್ಬಾರ್ದು. ಆಗಿನದು ಸುಖನ ಬೇಷು, ಈಗಿನ ವಾರ್ತಕ್ಕೆ ಹೇಳ್ಬಾರ್ದು. ಅಲ್ಲ ಈಗ ಏನು ಮಾಡ್ಬೇಕಂತೀರಿ? ಭೂಮಿ ತಾಯಿಗೆ ಮತ್ತೆ ಜೀವ ಕೊಡ್ಬೇಕು, ನಾವು ಮತ್ತೆ ನಮ್ಮ ನೆಲಕ್ಕೆ ಶಕ್ತಿ ತುಂಬಬೇಕು, ಮತ್ತೆ ಮಣ್ಣು ಫಲವತ್ತ ಆಗ್ಬೇಕು. ಈಗ ನಮ್ಗೆ ಏನು ಮಾಡ್ಬೇಕಂತೀರಿ? ಮತ್ತೆ ಆಳ ಪದ್ಧತಿ ಹಿಡ್ಕಂದ್ರೆ ಅದು ಕಾಲ ಸೂಟ್ ಆಗತ್ತೆ. ಗೊಬ್ಬರ ಹಾಕಿ ಭೂಮಿ ತಾಯಿನ ಒಂದು ಮೂರು ನಾಲ್ಕು ತಿಂಗಳು. ಗೊಬ್ಬರ ಅಂದ್ರೆ ಯಾವ ಥರದ ಗೊಬ್ಬರ? ಇದು ಸಗಣಿ ಗೊಬ್ಬರ ದಂದು ಅದನ್ನ ಹಾಕ್ಬೇಕು. ಅದನ್ನ ಹಾಕಿ ಒಂದು ಮೂರು ನಾಲ್ಕು ತಿಂಗಳು ಭೂಮಿನ ಹಂಗ ಬೀಳ್ಬಿಡ್ಬೇಕು. ಬೀಳ್ಬಿಟ್ರೆ ಅದು ಭೂಮಿ ಬಿಸ್ತಿದ್ದು ಬೆಸ್ ಇದಾಗಿರ್ತಲ್ಲ ಆ ಫಲ ಬಿತ್ತು ಬೆಸ್ ಒತ್ತಿಸ್ಬೇಕೈತಿ. ಈಗ ಹಿಂದಿನ ಮಾಡಿದ್ರೆ ಫಲ ಹೇಳ್ಬಾರ್ದು. ಮತ್ತೆ ಜಿ ಅಂತ ಮತ್ತೆ ಇವ್ರು ಏನಲ್ಲ ಬೀರ್ಯಾ ಕಾಂಪ್ಲೆಕ್ಸ್ ಹಾಕೋದು ಹಂಗೆ ಮಾಡೋದು. ಆದರೆ ಏನು ಮಾಡ್ತಾರೆ ಈಗಿನ ಮಂದಿ? ಇಳುವರಿ ಜಾಸ್ತಿ ಬರಬೇಕು ಬರಬೇಕು ಅಂಥೇಳಿ ಎಲ್ಲ ಈ ಕೆಮಿಕಲ್ಸ್ ಉಪಯೋಗಿಸ್ತಾರೆ, ಫರ್ಟಿಲೈಸರ್ಸ್ ಉಪಯೋಗಿಸ್ತಾರೆ, ಇವೆಲ್ಲ ಉಪಯೋಗಿಸಿ ಈಗ ಭೂಮಿಯ ಗುಣಮಟ್ಟ ಕುಸಿದೋಗೈತೆ. ನೀವು ಹೇಳ್ದಂಗನೇ ಈಗ ಆಮೇಲೆ ಇದಕ್ಕೆ ಸಗಣಿ ಗೊಬ್ಬರ ಜಾಸ್ತಿ ಉಪಯೋಗಿಸ್ಬೇಕು ಮತ್ತು ಭೂಮಿ ತಾಯಿಗೆ ಶಕ್ತಿ ತುಂಬಬೇಕು ಅಂತ ಹೇಳ್ತೀರಿ. ಆದರೆ ದನಕರ ಕಟ್ಟೋರೇ ಇಲ್ಲಲ್ಲ, ಈಗ ಹೆಂಗೆ ಸಗಣಿ ಗೊಬ್ಬರ ಬರ್ತದೆ? ಮತ್ತೆ ಅದು ಕಮ್ಮಿ ರೀ, ಎಲ್ಲ ಹೋಗಿ ಗೌಶಾಲೆಯಾಗ ತಂದಿರ್ತಲ್ಲ ಅಲ್ಲಿ ಕೊಂಡ್ಕೊಂಬಂದು ಚಲೋ ಮುಂದೆ ಹಾಕ್ತಾರೆ. ಮನೆಗೆ ಏನನ್ನ ಕಟ್ಟಿದ್ದರು ನಮಗೇನೋ ಒಂದು ನಾಲ್ಕು ಜನ ಇದಾವೆ, ಒಂದು ಎರಡು ಆಕಳ, ಒಂದು ಎರಡು ಎತ್ತು, ಒಂದು ಎರಡು ಕರ ಇದಾವೆ. ಮತ್ತು ನಮ್ಮ ಆದಷ್ಟು ಹಂಗೆ ಆಗಿರ್ತೈತೆ. ಮತ್ತು ನಾವು ಅದನ್ನ ತಳಗಿಟ್ಟು ಹಚ್ಚಬೋದು. ಮತ್ತು ಎಲ್ಲೇನ ಸಾಧ ಬಂತಂದ್ರೆ ಹೋಗಿದ್ದು ಗೋಶಾಲೆಯಾಗ ಅಲ್ಲಿ ಇಲ್ಲಿ ತರೋದು ಹಾಕೋದು. ಮತ್ತು ಅವ್ರಿಗೆ ಗೊಬ್ಬರ ಸ್ವಲ್ಪ ಕಮ್ಮಿ ಆಯ್ತಂದ್ರೆ ನಾಲ್ಕು ಚೀಲ ಉಪ್ಪಿಂಡಿ ಜಾಸ್ತಿ ಹಾಕೋದು. ಸಣ್ಣಗೆ ಹಾಕಿ ಬೆಳೆಸಿ ಕೆಡಿಸಿ ತುಳಿದ್ರೆ ಗೊಬ್ಬರ ಸುದಾ ಹಾಕಬೇಕಾದ್ರೆ ಅಷ್ಟು ಸತ್ತು ಬರ್ತೈತೆ. ಈಗ ನಿಮ್ಮ 4 ಎಕರೆ ಜಮೀನಿಗೂ ನೀವು ಈಗಲೂ ಸಗಣಿ ಗೊಬ್ಬರನ ಉಪಯೋಗ ಮಾಡ್ತೀರೋ? ಹೌದೌದು, ಸಗಣಿ ಗೊಬ್ಬರ ಇಲ್ಲ ನೀರು ಸಣ್ಣ ಬಾಕಿ ಮತ್ತೆ ಅದನ್ನ ಕೆಡಿಸಿ ತುಳಿಯೋದು. ಹ್ಞೂ, ಈಗಲೂ ಮಾಡ್ತೀರಿ ಸಣ್ಣ ಬಾಕಿ ಅದನ್ನು ತುಳಿಸಿ ಇದು ಮಾಡ್ತೀರಿ? ಸಣ್ಣ ಮಾಡ್ತೀವಿ. ನಮ್ಮ ಮತ್ತು ಸಗಣಿ ಗೊಬ್ಬರ ಇರ್ತೈತೆ ಅದನ್ನು ಆದಷ್ಟು ಹಾಕ್ತೀವಿ. ಹ್ಞೂ, ಮತ್ತು ಎಲ್ಲ ಸಣ್ಣ ಹಾಕ್ತೀವಿ. ಹ್ಞೂ, ಮತ್ತು ಈಗಿನ ನಿಮ್ಮ ಹುಡುಗರು ನಿಮ್ಮ ಮಾತನ್ನು ಕೇಳ್ತಾರನ್ನ, ಈ ನಿಮ್ಮ ಏನು ಹಳೆ ಪದ್ಧತಿ ಪ್ರಕಾರ ಏನು ಕೃಷಿ ಮಾಡಬೇಕು ಅದರಿಂದ ನಮ್ಮ ಭೂಮಿ ಉಳಿಸ್ಬೇಕು ಅಂತಿರಲ್ಲ, ಈಗಿನ ದಿನಮಾನದ ಹುಡುಗರು ನಿಮ್ಮ ಮನೆಯೊಳಗನ ಅದಾರ ಅವರು ಈಗಿನ ಪದ್ಧತಿ ಪ್ರಕಾರ ಕೃಷಿ ಮಾಡ್ತಾರೆ? ನಮ್ಮ ಹುಡುಗ ಏನು ಮಾಡುತ್ತೆ, ಒಂದು ಅದೇನು ಕುಷ್ಕಿ ಇದನ್ನು ಮಾಡ್ಬೇಕಂತ ಒಂದು ಇಬ್ಬಳು ಗಜ್ಜಿ ಬಿಡಿಸಿ ಅಂತ. ನಾವು ಸೋನಾ ಮುಸರಿ ಏನಲ್ಲಿ ಬಿತ್ತೀವಿ, ಒಂದೂವರೆ ಎಕರೆಗೆ ಬಿತ್ತಿದ್ವಿ, ಆದರೆ ಒಂದು ಎಕರೆ ನಮಗೆ ಬಿಟ್ಟು ಒಂದು ಇಬ್ಬಳ ನೀವು ಇದಕ್ಕೆ ಹೋಗ್ಬಾರ್ರಿ, ಏನೋ ಕಳೆ ತೆಗೆಸ ನೀರನ್ನು ಮಾಡ್ರಿ. ನಾನೇನಾದ್ರೆ ಕೋಳಿ ಅದು ಮತ್ತೆ ಏನನ್ನು ತಂದು ಕೊಳೆ ಹಾಕಿ ಮತ್ತೆ ಏನೇನೋ ಕೊಳೆ ಹಾಕಿ ಅಂತ ಅಂದೋಗಿ ಟ್ಯಾಂಕಿ ಕಟ್ಟಿಕೊಂಡು ಎಣ್ಣೆ ಪಣ್ಣಿ ಹೊಡೆದು ಬಂದೈತೆ. ಅಂದ್ರೆ ಸಾವಯವ ಮಾಡ್ಬೇಕಂತೇಳಿ ನಿಮ್ಮ ಹುಡುಗ ಮಾಡ್ಲಿಕ್ಕೆ ಅಂತ ಎಷ್ಟನ್ನಾಗಲ ನಾನು ಮಾಡಿ ನೋಡ್ತೀನಿ ಅಂತಂದು ಅದನ್ನ ಬಿಟ್ಟಿವಿ. ನಮ್ಮ ಹುಡುಗ ಉಳ್ಕೆದ್ ನಾವು ಉಪ್ಪು ಪಪ್ಪು ಉಚ್ಚಂತ ನಾವು ಉಳ್ಕೆದ್ ನಾವು ಮಾಡಿ. ಈಗ ಸಾವಯವ ಏನು ಮಾಡ್ಲಿಕ್ಕತ್ತಾನಲ್ಲ ನಿಮ್ಮ ಹುಡುಗ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದ? ಹೆಂಗೆ ಖುಷಿ ಅದನೋ ಹೆಂಗೆ ಏನೋ ಹೊಸ ಮಾಡ್ಲಿಕ್ಕತ್ತಾನೋ? ಹೊಸದೇನು ಅಲ್ಲ ಅದು, ನಮ್ಮ ಹಳೆ ಪದ್ಧತಿ ಒಳಗೇ ಇತ್ತದ. ಈಗ ಅದನ್ನು ಎಲ್ಲರೂ ಅದನ್ನು ಅಳವಡಿಸ್ಬೇಕು, ಅದ್ರ ಪ್ರಕಾರನೇ ಮಾಡಬೇಕು ಅಂತೇಳಿ ಎಲ್ಲರೂ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಅದೊಂದು ಚಲೋ ಅನ್ನಿಸ್ತದ. ನಿಮ್ಗೆ ಏನು ಅನ್ನಿಸ್ತದ? ನಾವು ಏನಪ್ಪ ನೀನು ಮಾಡಿ ನೀನು ಸ್ವಂತ ಎಷ್ಟು ಬೆಳೆ ತೋರಿಸ್ತು ಹಂಗಾರ ನಮಗೆ ಮನಸ್ಸಿಗೆ ಬರ್ತೈತೆ. ನೀನು ಬೆಳೆ ತೋರಿಸಿದಾಗ ಅವಾಗ ನೀನು ಇದನ್ನ ಮಾಡುವಂತೆ ಅಂತ ಆತನ ಕಡಲೆ ಬಿಟ್ಟಿವಿ. ಈ ಬೇಗನಾಗ ಟ್ಯಾಂಕ್ ತಗಂದು ಗಾಡಿ ತಗಂದು ಅದು ಒಟ್ಕೋ ಕೊಳೆ ಹಾಕಿದ್ ನೋಡ್ರಿ, ಬಸ್ಕೊಂಡು ತಗೊಂಡು ಹೋಗಿ ಹೊಡೆದು ಬಂದ. ಅದು ಬೇಗನಾಗ ಸಾಯಂಕಾಲದ ಹೊಟ್ಟಿನಾಗ ಬಡಿಬೇಕು, ನಸಿಗೆ ಬಡಿಬೇಕು ಅಂತಾನ. ಈಗ ಸಾವಯವ ಕೃಷಿ ಅಂತಂದ್ರೆ ಹನುಮಂತಜ್ಜ ಅದರೊಳಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಉಪಯೋಗಿಸೋದಿಲ್ಲ, ಯಾವುದೇ ಕೆಮಿಕಲ್ ಅಥವಾ ಔಷಧಿ ಅದಕ್ಕೆ ಉಪಯೋಗಿಸೋದಿಲ್ಲ. ನಮ್ಮದು ಏನು ನೈಸರ್ಗಿಕವಾಗಿ ಏನೇನು ನಮಗೆ ಸಿಗ್ತದೆ ಅದನ್ನೇ ಉಪಯೋಗಿಸಿ ಬೆಳೆದನ್ನ ಸಾವಯವ ಕೃಷಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಹಿಂದಿನ ಕಾಲದೊಳಗೆ ಇದನ್ನೇ ಮಾಡಿರಿ, ಇದೇನು ಹೊಸದಲ್ಲ. ಹಿಂದಿನ ಕಾಲದೊಳಗೆ ನೀವು ಯಾವ ಅಂಗಡಿ ಹೋಗಿ ಗೊಬ್ಬರ ತಗೊಂಡು ಬರ್ತಿದ್ರಿ, ಯಾವ ಅಂಗಡಿ ಹೋಗಿ ಎಣ್ಣೆ ತಗೊಂಡು ಬರ್ತಿದ್ರಿ, ಏನಿಲ್ಲ. ಎಲ್ಲಿ ನಮ್ಗೆ ಸುತ್ತಮುತ್ತ ಸಿಕ್ತಿತ್ತು ಅದನ್ನೇ ಉಪಯೋಗಿಸ್ಕೊಂಡು ನೀವು ಕೃಷಿ ಕಾರ್ಯ ಮಾಡ್ಕೊಂಡು ಬಂದ್ರಿ, ಅದನ್ನೀಗ ನಿಮ್ಮ ಹುಡುಗ ಮಾಡ್ಲಿಕ್ಕತ್ತಾನ, ಅದ್ರ ಬಗ್ಗೆ ನಿಮ್ಗೆ ಖುಷಿ ಅದ. ಆದ್ರೆ ಅವ ಏನ್ ಬೆಳಿತಾನ ಅದನ್ನ ನೋಡ್ಬೇಕಾಗ್ಯದ. ಇವಾಗ ಹನುಮಂತಜ್ಜ ನೀವು ನೋಡ್ದಂಗೆ ಸುಮಾರು 85 ವರ್ಷ ವಯಸ್ಸು ನಿಮ್ಗೆ, 85 ವರ್ಷದ ಹಿಂದೆ ನಿಮ್ಮ ತಂದೆಯವರು ನಿಮ್ಮ ಅಜ್ಜಂದಿರು ಎಲ್ಲರೂ ಅವ್ರ ಆರೋಗ್ಯ ಹೆಂಗಿತ್ತು, ಈಗಿನವ್ರ ಆರೋಗ್ಯ ಹೆಂಗದ? ಯಾಕಂತಂದ್ರೆ ಏನು ತಿಂದ್ರು ಅದ್ರೊಳಗೆ ಕೆಮಿಕಲ್ ಇರ್ತದೆ. ಈಗ ಅವಾಗ ನಿಮ್ಗೆ ಶುದ್ಧ ಆಹಾರ ಸಿಗ್ತಿತ್ತು, ಔಷಧ ಹೊಡೆದು ಹೊಡೆದು ಹೊಡೆದು ಏನು ಪೆಂಡೆ ಇಲ್ಲರಿ, ಟೆಂಪರ್ ಕಮ್ಮಿ ಇದು. ಅವಾಗಿಂದಲ್ಲಿ 6 ತಿಂಗಳ ಕಾಳು ಬೇಸ್ ಮುಷ್ಟಿ ಭಾಳ ಆರೋಗ್ಯ ಅದು. ಈಗಿಂದು ಏನೋ ಹೇಳ್ಬಿಡಬಾರ್ದು ಆರೋಗ್ಯ, ಯಾಕೆ ಏನೆಲ್ಲ ಇವು ಸುಮ್ಮನೆ ಡಂಬ ಸರ್ಕೆ ಇದಲ್ಲ ಆಗಿನಷ್ಟು ಮುಷ್ಟಿ ಅದು. ಜೋಳ 6 ತಿಂಗಳ ಆಯುಷ್ಯ, ಈಗ ಇಲ್ಲಿ 3 ತಿಂಗಳಿಗೆ ಬಂದ್ಬಿಡ್ತಾವೆ ಅವು. ಆಯುಷ್ಯ ಜಾಸ್ತಿ ಇರ್ತೈತೆ ಆ ಫಲಕ್ಕೆ, ಅದಕ್ಕೆ ಶಕ್ತಿ ಜಾಸ್ತಿ ಇರ್ತೈತೆ. ಅದು ನೋಡ್ರೆ ಮನುಷ್ಯನಿಗೆ ತಾಕತ್ತು ಜಾಸ್ತಿ ಬರ್ತೈತೆ. ಇವಾಗ ಭಾಳ ಹಿಂದಕ್ಕೆ ನಾವು ಏನು ಈ ತೃಣಧಾನ್ಯಗಳು ಅಂತ ಏನು ಕರಿತಿದ್ದೆವು, ಈಗ ಸಿರಿಧಾನ್ಯ ಅಂತಾರೆ ಅವಕ್ಕೆ. ಮುಂಚೆ ಆ ಹುಲ್ಲಿನ ಬೆಳೆಗಳವು ಹೆಚ್ಚಾಗಿ, ಈ ರಾಗಿ ಸಜ್ಜೆ ಇವೆಲ್ಲ ಮುಂಚೆ ಭಾಳ ಜನ ಬೆಳೀತಿದ್ರು ಅದನ್ನು. ಅದನ್ನು ಬಡವರ ಆಹಾರ ಅಂತಿದ್ರು, ಅದರೊಳಗೆ ಭಾಳ ಆರೋಗ್ಯ ಮತ್ತು ಶಕ್ತಿ ಇರ್ತಿತ್ತಂತೆ. ಈಗ ಅದನ್ನ ಮತ್ತೆ ಹೊಸದಾಗಿ ಎಲ್ಲರೂ ಅದನ್ನ ಬೆಳಿಲಿಕ್ಕೆ ಶುರು ಮಾಡ್ಯಾರ. ಯಾಕಂತಂದ್ರೆ ಎಲ್ಲರಿಗೂ ಈಗ ಆರೋಗ್ಯ ಕೆಡ್ಲಿಕ್ಕೆ ಶುರು ಆಗಿ ನಾವು ಆರೋಗ್ಯ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣದಿಂದ ಈ ತೃಣಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗ್ಲಿಕ್ಕತ್ತದ. ಅದನ್ನೇ ಸಿರಿಧಾನ್ಯ ಅಂತ ಕರೀತಾರೆ. ಇದ್ರ ಬಗ್ಗೆ ನಿಮ್ಮ ಅನುಭವ ಏನು ಅಂತೀರಿ ಹನುಮಂತಜ್ಜ? ನಾವಣಿ ಬೆಳೀತೀವಿ. ನಾವಣಿ ತಪ್ಪದಲ್ಲ. ನಾವಣಿ ಯಾಕೆ ಬೆಳಿತೀರಿ? ಊಟ ಮಾಡಕ. ಯಾಕೆ ನವಣಿನ ಊಟ ಮಾಡ್ಬೇಕಂತೀರಿ ನೀವು? ಏ, ನವಣಕ್ಕಿ ಊಟ ಮಾಡಿದ್ರೆ ಮನುಷ್ಯನಿಗೆ ಶಕ್ತಿ ಜಾಸ್ತಿ ಅಂತ. ಬರೇ ನಲ್ಲಕ್ಕಿ ಉಂಡ್ರೆ ಬುರ್ ಬುಸಿ. ನವಣಕ್ಕಿ ನಾವು ಇಲ್ದ ಊಟ ಮಾಡಂಗಿಲ್ಲ. ಅಂದ್ರೆ ನವಣಿ ಇರಬೇಕು ನಿಮಗೆ? ನಮ್ಮ ಹೊಲ್ದಾಗಲೆ ಮಗನಗಾಲು ವರ್ಷ ತಪ್ಪಂಗಿಲ್ಲ ನಾವು ನವಣಿ. ಈಗ 85 ವರ್ಷ ವಯಸ್ಸು ನಿಮ್ಗೆ, ಬಹಳ ಗಟ್ಟಿ ಅದಿರಿ ನೀವು. ಇದಕ್ಕೆ ಕಾರಣ ನವಣಕ್ಕಿ ಅಂತೀರಿ? ನವಣಕ್ಕಿ ಬಂದ ಊಟ ಅಲ್ಲ ನಮ್ಮ. ಏನ್ ಗಟ್ಟಿ ರೀ ಈ ಮೂರ್ ಬಳ್ಳು? ಮನೆಯಲ್ಲಿ ನಮ್ಮೂರಾಗ ಗಾಳಿ ಮುಂತ ಬಯಲಾಟ ಆಡಿದ್ರು ಬಿಡುಗಡೆ ಎಲ್ಲ, ಮತ್ತೆ ಹೋಗಿ ತಾಳ ತಗ್ಗಿ ಬಡ್ದು ಬಿಟ್ಟೆ ಇದೆಲ್ಲ ಕಿತ್ಕೊಂಡು ಹೋಗಿ ಕೊಯ್ ಉರುಪು. ಈಗ ಯಾವ ಬೆರಳೆಲ್ಲ ನಿಮ್ಗೆ ಅಷ್ಟು ತೊಂದರೆ ಕೊಡ್ತಿದ್ರು ಬಯಲಾಟದ ಹುಚ್ಚು ಹೋಗಿಲ್ಲ? ಬಿಡಡಿ, ಈಗ ಹೆಂಗನ ಕೈಗೆ ಹೋಗೋದಕ್ಕ ಬಿಡೋದ ನಾವು ಬಿಡೋದಿಲ್ಲ. ಈ ಬಯಲಾಟದ ಹವ್ಯಾಸ ಯಾವಾಗಿನಿಂದ ಶುರು ಆಗ್ತಿದೆ? ನಾವು ನೋಡ್ರಿ 54 ನಿಮಿಷವಾಗ ನಾನು ಇನ್ನು 22 ವರ್ಷ ವಯಸ್ಸು. ಅವಾಗ ಅವಾಗ ಮಹಾಭಾರತ ಅಲ್ಲ ಅದ್ರ ಕೌರವನ್ ಪಾಠ ಮಾಡಿದ್ವಿ. ಆವಾಗ ಕೌರವನ್ ಪಾಠ ಮಾಡಿದ ಆಗಿಲ್ಲದ ನನಗೆ ಕೌರವಪ್ಪ ಅಂತ ಹೆಸರು ಬಿತ್ತು. ಅದಾದ್ಮೇಲೆ ದುಶಾಸನ ಜನಲ್ಲ ಆ ಪಾಠ ಮಾಡಿದ್ದೆ. ಆಮೇಲೆ ಅವೆರಡು ಆಡಿದ್ಮೇಲೆ 67ನೇ ವಿಶ್ವಾಗ ರಾವಣಾಸುರನ್ ಪಾಠ ಮಾಡಿದ್ದೆ. ರಾವಣಾಸುರನ್ ಪಾಠ ಮಾಡಿ 75ನೇ ವಿಶ್ವಲಿದ್ದ ಮನೆ ಕೊಪ್ಪು ತಗೊಂಡು ಬಾರಿಸಿ ಬಾರಿಸಿ ಬಾರಿಸಿ ದತ್ತ ಈತ ಕದ್ದಿಗಿತ್ತು ಒಮ್ಮತ ಕತ್ತ ಈತ ತ ಈತ ಜತ್ತ. ಆಮೇಲೆ ತಾಳ ಹಾಕದ್ ಕಲ್ತು ಇಮ್ಮೇಳ ಮುಮ್ಮೇಳ ಎಲ್ಲ ಕಲ್ತು ಬಿಟ್ಟೆ. ನಿಮ್ಗೆ ಯಾರಾದರೂ ಗುರುಗಳು ಕಲಿಸಿದ್ರು ಅಥವಾ ನೀವ ನೋಡಿ ಕಲ್ತ್ಕೊಂಡು ಕಲ್ತಿರೋ? ನಾವೇ ಅದನ್ನ ಆಟ ನೋಡಿ ಅವ್ರನ್ನ ಮಾಡೋದು ನೋಡಿ ಕಲ್ತು ಕೊಪ್ಪು ತಗೊಂಡು ಬಾರಿಸಿ ನಾವೇ ಸರ್ವಿಸ್ ಆಗಿ ನಮ್ಮೂರಾಗ ಬಯಲಾಟ ಆಡ್ತಿರ್ತಾರಲ್ಲ ಅವ್ರ ಕೂಡ ಜೊತೆಗೆ ಹೋಗಿ ಎಲ್ಲ ಕಲ್ತ್ಕೊಂಡು ಕೋಚ್ ಹಾಕೋದು ಎಲ್ಲ ಇದು ಮಾಡಿ ಕಟ್ಕೊಂಡು ಎಲ್ಲ ಇದು ಮಾಡಿದ್ರು. ಬರೇ ನೋಡಿ ಕೇಳಿನ ಕಲ್ತೀರಿ ಅಂತಂದ್ರೆ ಬಯಲಾಟ ಭಾಳ ನೋಡ್ತಿದ್ರಿ ಕಾಣ್ತದೆ? ಎಲ್ಲಿ ಬಯಲಾಟ ನೋಡಿದ್ರು ಹೋಗ್ತಿದ್ರಿ ಕಾಣ್ತದೆ? ಅಯ್ಯ, ನಾವು ಎಲ್ಲಿ ಬಯಲಾಟ ಆಡ್ತಾರಂದ್ರೆ ಅಲ್ಲಿಗೆ ಸೈಕಲಕ್ಕಂದು ಸೈಕಲಕ್ಕಂದು ಬೆಳೆತಕ್ಕೂ ಹೋಗಿ ನೋಡಿ ಬಂದೀವಿ. ಮತ್ತೆ 75ನೇ ವಿಶ್ವದ ತಾಳ ಹಾಕಿ ಇಮ್ಮೇಳ ಮುಮ್ಮೇಳ ಆಡೋದು ಕಲ್ತ್ಕೊಂಡ್ಬಿಟ್ವಿ. ಕಲ್ತ್ಕೊಂಡ್ಬಿಟ್ಟು ಇಮ್ಮೇಳ ಮುಮ್ಮೇಳ. ಯಾವುದಾದ್ರೂ ಒಂದು ಬಯಲಾಟದ ಹಾಡು ಹೇಳ್ತೀರನ? ದಶರಥ ಮಹಾರಾಜ ಅಯೋಧ್ಯೆ ಪಟ್ಟ ಈಗ ಶ್ರೀರಾಮಚಂದ್ರ ವನವಾಸಕ್ಕೋಬೇಕಾರ ಕಾರಣ ಏನ್ರಿ? ಎದುರಿಚಿಯಾಗಿ ಸ್ವಂದ್ರ ಹೇಳ್ತೀನಿ ಕೇಳ. ತ್ರೈತ್ರ ಯುಗದಲ್ಲಿ ದಶರಥ ಮಹಾರಾಜನು ಅಯೋಧ್ಯೆ ಪಟ್ಟಣವನ್ನು ಆಳಬೇಕಾದರೆ ಆತನಿಗೆ 3 ಧರ್ಮ ಪತ್ನಿಯರಿದ್ದರು. ಹಿರಿಯ ಹೆಂಡತಿ ಕೌಶಲ್ಯ ಆಕೆಯ ಉದರದಲ್ಲಿ ಶ್ರೀರಾಮಚಂದ್ರನು ಜನಿಸಿದ್ದನು. 2ನೇ ಹೆಂಡತಿ ಸುಮಿತ್ರ ಆಕೆಯ ಉದರದಲ್ಲಿ ಲಕ್ಷ್ಮಣನು ಜನಿಸಿದ್ದನು. 3ನೇ ಹೆಂಡತಿ ಕೈಕಾದೇವಿ ಆಕೆಯ ಉದರದಲ್ಲಿ ಭರತ ಶತ್ರುಘ್ನರು ಜನಿಸಿದರು. ಆಗ ಇನ್ನು ರಾಮಲಕ್ಷ್ಮಣರು ಚಿಕ್ಕವರು. ದಶರಥ ಮಹಾರಾಜನಿಗೆ ದೇವಾಸುರರೊಡನೆ ಯುದ್ಧ ಮಾಡುವ ಪ್ರಸಂಗವು ಬಂದಿತು. ಆಗ ತನ್ನ ಚಿಕ್ಕ ಪತ್ನಿಯಾದ ಕೈಕಾದೇವಿಯನ್ನು ರಥದಲ್ಲಿ ಕೂಡಿಸಿಕೊಂಡು ದಶರಥ ಮಹಾರಾಜನು ದೇವಾಸುರರೊಡನೆ ಯುದ್ಧ ಮಾಡಲು ಹೊರಟನು. ದಶರಥ ಮಹಾರಾಜನು ವೇಗದಿಂದ ರಥವನ್ನು ನಡೆಸುವ ಸಮಯದಲ್ಲಿ ರಥದ ಕಡಾಣಿಯು ಎಗರಿ ಬಿದ್ದಿತು. ಆಗ ಆ ಕೈಕಾದೇವಿಯು ಅದನ್ನು ನೋಡಿ, ಅಯ್ಯೋ ಶಿವಶಿವ, ಇದೇನು ಅದ್ಭುತವು, ಪ್ರಾಣಪತಿಯು ಯೋಗದಿಂದ ರಥವನ್ನು ನಡೆಸುವನು, ನಾನು ಸುಮ್ಮನಿದ್ದರೆ ಈ ಗಾಳಿಯು ತಳಗಬಿದ್ದು ನಾವಿಬ್ಬರು ಅನರ್ಥಕ್ಕೆ ಗುರಿಯಾಗುತ್ತೇವೆಂದು ತನ್ನ ಎಡಗೈ ಕಿರಿಬಿರಳನ್ನು ಆ ಅಚ್ಚಿನ ತೂತಿಗಿಟ್ಟು ಬಿಳುವ ಗಾಳಿಯನ್ನು ನಿಲ್ಲಿಸಿದ್ದಳು. ದಶರಥ ಮಹಾರಾಜನು ದೇವಾಸುರರೊಡನೆ ಯುದ್ಧ ಮಾಡಿ ಹಿಂತಿರುಗಿ ನೋಡಿ, ಅಯ್ಯೋ ರಮಣಿ, ಇದೇನು ಅದ್ಭುತವೆಂದು ಕೇಳಿದನು. ಆಗ ಆ ಕೈಕಾದೇವಿಯು, ಪ್ರಾಣಪತಿ, ನೀನು ವೇಗದಿಂದ ರಥವನ್ನು ನಡೆಸುತ್ತಿದ್ದೆ, ಆಗ ಕಡಾಣಿಯು ಪುಡಿದು ತಳಗಬಿದ್ದಿತು, ನಾನು ಸುಮ್ಮನಿದ್ದರೆ ಗಾಳಿಯು ತಳಗಬಿದ್ದು ನಾವಿಬ್ಬರು ಅನರ್ಥಕ್ಕೆ ಗುರಿಯಾಗುತ್ತೇವೆಂದು ನನ್ನ ಎಡಗೈ ಕಿರಿಬೆರಳನ್ನು ಅಚ್ಚಿನ ತೂತಿಗಿಟ್ಟು ಬಿಳುವ ಗಾಳಿಯನ್ನು ನಿಲ್ಲಿಸಿದ್ದನು ಪ್ರಾಣಪತಿ, ನಾನು ಕೈಯಿಡಲಿದ್ದರೆ ಏನಾಗುತ್ತಿತ್ತೇನೋ ನಮ್ಮ ಗತಿ ಎಂದಳು ದಶರಥ ಮಹಾರಾಜನ ಚಿಕ್ಕ ಪತ್ನಿ. ಆಗ ದಶರಥ ಮಹಾರಾಜನು, ಭಲಾ ಭಲಾ, ನಿನ್ನನ್ನು ಧರ್ಮಪತ್ನಿಯನ್ನಾಗಿ ಪಡೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು, ನಿನಗೇನು ವರ ಕೇಳು ಕೊಡುತ್ತೇನೆ ಎಂದ. ಆಗ ಆ ಕೈಕಾದೇವಿಯು, ಪ್ರಾಣಪತಿಯು, ಈಗ ಬೇಡ, ಮುಂದೆ ಸಮಯ ಬಂದಾಗ ನನಗೆ 2 ವರಗಳು ಬೇಕು, ಕೇಳುತ್ತೇನೆ, ಆಗ ಕೊಡುವಂತೆ ಎಂದಳು. ಆಗಲಿ ಬಿಡು ಕಾಂತೆ, ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ ಎಂದು ಆಗ ರಾಜ್ಯಭಾರ ಮಾಡುತ್ತಿದ್ದನು ಅಯೋಧ್ಯೆ ಪಟ್ಟಣದಲ್ಲಿ. ಕೆಲವು ಕಾಲ ಕಳೆದರು. ಆಗ ರಾಮಲಕ್ಷ್ಮಣರು ವಯಸ್ಸಿಗೆ ಬಂದರು. ದಶರಥ ಮಹಾರಾಜನು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಮನೆಯೊಳಗೆ ಒಳ್ಳೆ ವಿಜೃಂಭಣೆ ನಡೆಯಿತು. ಆಗ ಆ ಕೈಕಾದೇವಿಯು ತಲೆಯನ್ನು ಕಟ್ಟಿಕೊಂಡು ಮೂಲೆಯಲ್ಲಿ ಮಲಗಿದಳು. ದಶರಥ ಮಹಾರಾಜನು ಅಹೇ ಪ್ರಾಣಕಾಂತೆ, ಮನೆಯೊಳಗೆ ನನ್ನ ಮಗನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ವಿಜೃಂಭಣೆ ನಡೆಯುವ ಸಮಯದಲ್ಲಿ ನೀನು ತೆರಿಯನ್ನು ಕಟ್ಟಿಕೊಂಡು ಮೂಲೆಯಲ್ಲಿ ಮಲಗಿರುವೆಯಲ್ಲ, ಹೇಳು ನಿನ್ನ ಮನಸ್ಸಿನ ಸಂಶಯವೇನು? ಹೇಳು ಕಾಂತೆಯೇ, ಬಿಡಿಸುವೆನು ನಿನ್ನ ನಮ್ಮ ಮನಸ್ಸಿನಲ್ಲಿರುವ ಚಿಂತೆ ಅಂದ. ಆಗ ಕೈಕಾದೇವಿ, ಪ್ರಾಣಪತಿ, ನಾವು ಹಿಂದಕ್ಕೆ ದೇವಾಸುರರೊಡನೆ ಯುದ್ಧ ಮಾಡಲು ಹೋದ ಸಮಯದಲ್ಲಿ ನಾನು ಕಡಾಣಿಯ ತೂತಿಗೆ ಕೈಯಿಟ್ಟು ಬೀಳುವ ಗಾಲಿಯನ್ನು ನಿಲ್ಲಿಸಿದ್ದೆನಲ್ಲ, ಆಗ ನಾನು ಎರಡು ವರಗಳನ್ನು ಕೇಳಿದ್ದೆನಲ್ಲ, ಅವನ್ನು ಈಗ ದಯಪಾಲಿಸು ಎಂದಳು. ಅಹೇ ಕಾಂತೆ, ಕೊಟ್ಟ ಮಾತು ತಪ್ಪುವುದಲ್ಲ, ನೀನು ಏನು ಕೇಳುತ್ತಿ? ನಾನು ಕೊಡುತ್ತೇನೆ ಹೇಳಂದರು. ಪ್ರಾಣಪತಿ, ನಾನು ಎರಡು ವರಗಳನ್ನು ಕೇಳಿದ್ದೇನಲ್ಲ, ಅದು ಮೊದಲನೇ ವರ ಏನೆಂದರೆ ಶ್ರೀರಾಮಚಂದ್ರನು ನಾರುಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕು. ಎರಡನೇ ವರವು ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಹೇಳಿದಳು. ಆಗ ದಶರಥ ಮಹಾರಾಜನು, ಅಯ್ಯೋ ನೀನಂತ ದುರ್ಮಾರ್ಗಳೇ, ನೀನೇನು ಮಕ್ಕಳಿಲ್ಲದ ಬಂಜಿಯೇ ಏನು? ನೋಡಿ ನೋಡಿ ಹುಣ್ಣಿಮೆಯ ಚಂದ್ರನಂತಿರುವ ಎನ್ನ ಮಗನನ್ನು ಅರಣ್ಯಕ್ಕೆ ವನವಾಸಕ್ಕೆ ಕಳಿಸು ಎಂದು ಹೇಳಿದಲ್ಲೇ ಪಾಪಾತ್ಮಳೆ ಅಂದನು. ಆಗ ಆ ಕೈಕಾದೇವಿಯು, ಪ್ರಾಣಪತಿ, ನಮ್ಮ ಸೂರ್ಯವಂಶದಲ್ಲಿ ಹುಟ್ಟಿದವರು ಕೊಟ್ಟ ಮಾತು ತಪ್ಪೇ ವಚನಭ್ರಷ್ಟರಾಗಿ ಭೂಮಂಡಲದಲ್ಲಿ ಬಾಳಬಾರದು, ಕೊಟ್ಟ ಮಾತು ನಡೆಸುತ್ತಿರಬೇಕು. ಆಪತ್ಕಾಲ ಬಂದಾಗ ನನಗೆ ಮಾತು ಕೊಟ್ಟು ಈಗ ಮಗನ ಮೇಲಿನ ಮಂಕರದಿಂದ ನೀನು ವಚನಭ್ರಷ್ಟನಾಗಿ ಬಾಳುವಿಯಾ? ಅಹೇ ಕಾಂತ, ವಚನಭ್ರಷ್ಟನಾಗಿ ಬಾಳುವಿಯಾ? ನಮ್ಮ ಸೂರ್ಯ ವಂಶದಲ್ಲಿ ಯಾರೂ ಬಾಳುವುದಿಲ್ಲ. ವಚನ ನನಗೆ ಮಾತು ಕೊಟ್ಟಂತೆ ನಡೆಸುತ್ತೀಯೋ ಇಲ್ಲವೇ ಈ ಭೂಮಂಡಲದಲ್ಲಿ ವಚನಭ್ರಷ್ಟನಾಗಿ ಬಾಳುತ್ತೀಯೋ ಪ್ರಾಣಪತಿ, ಇದೇನೋ ನನ್ನ ಮೇಲಿರುವ ನಿನ್ನ ಪ್ರೀತಂದರು. ಆಗ ದಶರಥ ಮಹಾರಾಜನು, ಅಹೇ ಕಾಂತೆ, ನಾನು ವಚನಭ್ರಷ್ಟನಾಗಿ ಭೂಮಂಡಲದಲ್ಲಿ ಬಾಳುವುದಿಲ್ಲ. ನಿನಗೆ ಮಾತು ಕೊಟ್ಟಂತೆ ಎನ್ನ ಮಗನಾದ ಶ್ರೀರಾಮಚಂದ್ರನನ್ನು ಕರೆಸಿ ನಾರುಮುಡಿಯನ್ನು ಗುಡಿಸಿ 14 ವರ್ಷ ವನವಾಸಕ್ಕೆ ಕಳಿಸುತ್ತೀನಿ ಕಾಂತೆ, ಬಿಟ್ಟುಬಿಡು ನಿನ್ನ ಮನಸ್ಸಿನಲ್ಲಿರುವ ಚಿಂತೆ ಅಂದು. ಬಳಿರೇಗಲೈ ಸಾರಥಿ ಎನ್ನದೊಂದು ನುಡಿಯನ್ನು ಲಾಲಿಸಂದು. ಕರೆಯಲ್ಲ ಸಾರಥಿಯನ್ನ ಪುತ್ರ ಶ್ರೀರಾಮನ ಸಾರಥಿಯ ಬಹಳ ಚಂದ ಹೇಳಿದ್ರಿ ಹನುಮಂತಜ್ಜ. ಯಾಕಂತಂದ್ರೆ ಈಗಿನ ದಿನಮಾನದೊಳಗೆ ಈ ಬಯಲಾಟಗಳು ಇವೆಲ್ಲ ಒಂದು ರೀತಿಯಿಂದ ನಮ್ಮ ಜನರ ಮನಸ್ಸಿನಿಂದ ಭಾಳ ದೂರ ಹಾಕೋತ ಹೊಂಟಾವ. ಈ ಬಯಲಾಟದ ಏನು ಕಲೆ ಅದಲ್ಲ, ಇದು ಜನರ ಮನಸ್ಸಿನಿಂದ ದೂರ ಹೊಂಟದು. ಎಲ್ಲರೂ ಟಿ ವಿ ನೋಡ್ತಾರೆ, ನಾಟಕಗಳು ಇದ್ದವು, ಅವು ಹೋದ್ವಿ. ಈಗ ಹಿಂಗಿದ್ದಾಗ ಈ ಬಯಲಾಟದ ಕಲೆ ಜನರ ಮನಸ್ಸಿನಿಂದ ದೂರ ಹೊಂಟದಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಇದು ಬಯಲಾಟದ ಕಲೆ ಮರಿಬಾರ್ದು, ಎಲ್ಲರೂ ಕಲಿತು ಆಡಬೇಕು, ಈ ಕಲೆ ಉಳಿಸ್ಬೇಕು. ಅಂದರೆ ಈ ಊಟ ಸಿನಿಮ್ ನೋಡೋದು, ಅಲ್ಲಿ ಆಡೋದು, ಇಲ್ಲಿ ಆಡೋದು, ನಮ್ಮೂರಾಗ ಟಕ್ ಅಂತ ತಾಳೆಬಿಡಿರೋದ್ರಿ. ಯಾವತ್ತಿಗೂ ಮೊದಲಿದ್ದ ತಾಳ ಮುಮ್ಮೇಳೆ ಮೇಲೆ ಆಡೋರು, ಈಗ ನಾನೊಬ್ಬನೇ ಎಲ್ಲರೂ ಸುತ್ತೋಗ್ಬಿಟ್ರು. ನಮ್ಮೂರಿಗೆ ನಾನೊಬ್ಬನೇ ತಾಳ ಬಿಡಬೇಕಾದ್ರೆ. ಆದರೆ ಏನು ಬಯಲಾಟದ ಪ್ರದರ್ಶನಗಳನ್ನು ನೀವು ಬೇರೆ ಬೇರೆ ಕಡೆ ಮಾಡ್ತಿದ್ರಲ್ಲ, ಭಾಳಷ್ಟು ಜನಗಳು ಬಯಲಾಟವನ್ನು ಆಸ್ವಾದಿಸ್ತಿದ್ರು, ಬರ್ತಿದ್ರು, ನೋಡ್ತಿದ್ರು. ಅವಾಗ ಯಾವ ಥರ ಇರ್ತಿತ್ತು ಜನಗಳ ಬೆಂಬಲ ನಿಮ್ಗೆ? ಏನಂತಿದ್ರು ಮಂದಿ? ಸ್ಟುಮೇಜ್ ಇರ್ತದ್ರಿ, ಈ ಎಲ್ಲಿ ಕೇಳ್ಬಾರ್ದು. ಅವಾಗಿನ ಸ್ಟುಮೇಜ್ ಎಲ್ಲಿ ಇಲ್ಲರಿ. ನಾವು ನೋಡ್ರಿ, 67ನೇ ಇಸ್ವಿಯಾಗ ರಾವಣಾಸುರನ ಸೋಗನ ಆಡ್ಬೇಕಾದ್ರೆ ನನ್ನ ಸಭಾ ಬಂದಾಗ ಕತ್ತಿ ತಂದು ಮಾತಾಡ್ತಿದ್ದೆ. ಆ ಸಭಾ ಇಲ್ದಾಗ ಬುಕ್ಕ ನಾನು ಒಬ್ಬನ ನೋಡ್ತಿದ್ದೆ, ನೋಡ್ಕ್ಯಂತ ನೋಡ್ಕ್ಯಂತ ನೋಡ್ಕ್ಯಂತ ಹಂಗ ಜ್ಞಾಪಕ ಶಕ್ತಿ ಮಾಡಿ ಸಂಪೂರ್ಣ ರಾಮಾಯಣ ಅವೋಸ ಮಂದಿ ಎಷ್ಟು ಮಂದಿ ಅವ್ರು ಒಂದೊಂದು ಮಾತ ಪದಾಡಿ, ಮತ್ತು ಸೀತಾದೇವಿದು, ಮಂಡೋದರಿದು, ಸೂರ್ಪಾನಕ್ಕೆದು ಎಲ್ಲವೂ. ಇದನ್ನು ಈಗಿನ ಪೀಳಿಗೆಯವರಿಗೆ ಯಾರು ಆಸಕ್ತಿ ಇರೋ ಹುಡುಗರಿಗೆ ಒಂದು 4 ಮಂದಿಗೆ ಕಲಿಸ್ಬೇಕು ಅಂಥೇಳಿ ಏನು ನೀವು ಪ್ರಯತ್ನ ಮಾಡಿಲ್ಲೋ ಹೆಂಗೆ? ಮಸ್ತ್ ಮಾಡಿವ್ರಿ. ನಮ್ಮೂರ ಯಾರನ್ನ ಆಟ ಆಡಿದ್ರೆ ನಾವು ಕಣ್ಣಿಗೆ ನಿದ್ದಿಲ್ದಂಗೆ ಬೆಳೆತಕ್ಕಂಥ ತಾಳೆ ಬಿಡಕ್ಕೆ ಹೋಗಿ ಅವ್ರಿಗೆ ಹೇಳ್ಕೊಡಕ್ಕೆ ಹೋಗ್ತೀವಿ. ಆಡರ್ಗೆ ತಡ್ರಿ, ಮೊನ್ನೆ ಹಂಗಂಗೆ ಗಾಳಿಮಂತರಿಂದ ಆಡಿದರು. ಅಂದ್ರೆ ಈಗಲೂ ಆಧಾರ, ಹುಡುಗರು ಆಧಾರ ಮಾಡಬೇಕು ಅಂತ ಬಯಸ್ತಾರೆ. ಇದುವರೆಗೆ ನಿಮ್ಮ ಕೂಡ ಮಾತಾಡಿದ್ದು ಕೇಳಿ ನಮ್ಮ ಮಂದಿಗೂ ಭಾಳ ಖುಷಿಯಾಗಿರ್ತದೆ. 85 ವರ್ಷದ ಒಬ್ಬ ಹನುಮಂತಜ್ಜ ಇನ್ನೂ ಎಷ್ಟು ಖುಷಿಯಿಂದ ಮಾತಾಡ್ತಾರೆ, ಕೃಷಿ ಬಗ್ಗೆ ಮಾತಾಡಿದ್ರು, ಬಯಲಾಟದ ಪದಗಳನ್ನು ಹಾಡಿ ಕೂಡ ನಮ್ಮನ್ನು ರಂಜಿಸಿದ್ರು ಅಂಥೇಳಿ ನಮ್ಮ ಎಲ್ಲ ರೈತ ಮಿತ್ರರಿಗೆ ಖುಷಿಯಾಗಿರ್ತದೆ. ಹಿಂಗೆ ಖುಷಿ ಖುಷಿಯಿಂದ ಮಾತಾಡ್ಕೋತಾ ಇರ್ರಿ. ಆದಷ್ಟು ಇನ್ನೊಂದು 4 ಜನ ಹುಡುಗರಿಗೆ ಬಯಲಾಟ ಕಲಿಸ್ಕೊಡ್ರಿ, ಆ ಕಲೆ ಉಳಿಲಿ ಅಂತ ಹೇಳೋಣ. ಇದುವರೆಗೆ ನಮ್ಮ ಜೊತೆ ಇಷ್ಟು ಸಮಯ ಕಳೆದಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಜೊತೆಗೆ ಬಯಲಾಟ ಕುರಿತು ಶ್ರೀ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇನ್ನು ಕೃಷಿ ಗೀತೆಗಳು. ಹಾ